بدون مشكاه. ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ. ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಪಿಯುಸಿ ಪಾಸ್ ಆಯಿತೆ? ಉತ್ತಮ ಉದ್ಯೋಗ ಪಡೆಯಲು ಮುಂದೇನು ಕಲಿಯಬೇಕು ಎಂಬ ಚಿಂತೆಯೇ? ಹಾಗಿದ್ದರೆ ವೈದ್ಯಕೀಯ ವಲಯದಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಅವಕಾಶವಿರುವ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಾದ ಆಪ್ಟೋಮೆಟ್ರಿ, ಅನಸ್ತೇಷಿಯಾ ಮತ್ತು ಓಟಿ, ರೀನಲ್ ಡಯಾಲಿಸಿಸ್, ಮೆಡಿಕಲ್ ಲ್ಯಾಬೊರೇಟರಿ, ರೇಡಿಯಾಲಜಿ, ಎಮರ್ಜೆನ್ಸಿ ಅಂಡ್ ಟ್ರೋಮೋಕೇರ್ ಟೆಕ್ನಾಲಜಿ, ರೆಸ್ಪಿರೇಟರಿ, ಆಕ್ಯುಪೇಷನಲ್ ಥೆರಪಿ ಅಲ್ಲದೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನಂತಹ ನ್ಯಾಕ್ ಮಾನ್ಯತೆ ಪಡೆದ ಅಲೈಡ್ ಹೆಲ್ತ್ ಕೋರ್ಸ್ಗಳು ಮತ್ತು ನರ್ಸಿಂಗ್ ಕೋರ್ಸ್ಗಳಾದ ಜಿಎನ್ಎಂ, ಬಿಎಸ್ಸಿ ನರ್ಸಿಂಗ್, ಎಂಎಸ್ಸಿ ನರ್ಸಿಂಗ್ಗಳು ಮಾತ್ರವಲ್ಲದೆ ಫಿಸಿಯೋಥೆರಪಿ ಪದವಿಯನ್ನು ಪಡೆಯಲು ವಿವರಗಳಿಗಾಗಿ ಮಂಗಳ ಸಮೂಹ ವಿದ್ಯಾಸಂಸ್ಥೆ ನೀರ್ಮಾರ್ಗ ಮಂಗಳೂರನ್ನು ಸಂಪರ್ಕಿಸಿ 9449959933 ಅಥವಾ www.mangalacollege.org ಅನ್ನು ಸಂಪರ್ಕಿಸಬಹುದು. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪಾರಂಪರಿಕ ಕೃಷಿ ಅನುಭವದ ಕುರಿತು ಸುನೀತಾ ಉದಯಕುಮಾರ್ ಬಂಡಾಲ ಅವರೊಂದಿಗಿನ ಸಂದರ್ಶನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಸುನೀತಾ ಉದಯಕುಮಾರ್ ಅವರು. ಸುನೀತಾ ಉದಯಕುಮಾರ್ ಅವರು ಮುಖ್ಯವಾಗಿ ಪಾರಂಪರಿಕ ಕೃಷಿಯ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿದ್ದಾರೆ. ಜೊತೆಗೆ ಅವರು ಈ ಪಾರಂಪರಿಕ ಕೃಷಿಯ ಒಂದು ಯೋಜನೆಯ ಬಗ್ಗೆ, ಅದು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು, ಜನರಿಗೆ ತಿಳುವಳಿಕೆ ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ದೇಶಿ ಗೋತಳಿಗಳನ್ನು ಕೂಡ ಸಾಕ್ತಾ ಇದ್ದಾರೆ, ಕೃಷಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾಗಿ ಅವರ ಒಂದು ಕೃಷಿ ಮತ್ತು ಅದರ ಸುತ್ತಮುತ್ತಲಿನ ಚಟುವಟಿಕೆಗಳ ಅನುಭವವನ್ನು ನಾವು ಕೇಳಿ ತಿಳಿಯೋಣ. ನಮಸ್ಕಾರ ಸುನೀತಾ ಅವರೇ. ನಮಸ್ತೆ ಸುನೀತಾ ಅವರೇ. ನೀವು ದೇಶಿ ಗೋತಳಿಗಳನ್ನು ಸಾಕ್ತೀರಿ ಹೇಳಿದ್ರಿ, ಯಾವ್ಯಾವ ತಳಿಗಳನ್ನೆಲ್ಲ ಸಾಕ್ತಾ ಇದ್ದೀರಿ? ಮಲೆನಾಡು ಗಿಡ್ಡವನ್ನು ಮಾತ್ರ ಸಾಕ್ತಾ ಇದ್ದೀವಿ. ದೇಶಿ ತಳಿಯಲ್ಲಿ ತುಂಬಾ 37ಕ್ಕಿಂತ ಜಾಸ್ತಿ ವಿಧಗಳಿವೆ. ನಮ್ಮ ಭಾಗಕ್ಕೆ ಸೂಕ್ತವಾಗುವಂಥದ್ದು ಮಲೆನಾಡು ಗಿಡ್ಡ, ಅದನ್ನು ನಾವು ಸಾಕ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ. ಸುಮಾರು ಎಷ್ಟು ವರ್ಷ? ಅಂದಾಜು 1-7 ವರ್ಷದಿಂದ ಸಾಕ್ತಾ ಇದ್ದೀವಿ. ಇದನ್ನ ಸಾಕುವಂತ ವಿಧಾನದಲ್ಲಿ ಏನಾದರೂ ಕೂಡ ಏನಿಲ್ಲ, ದೇಶಿ ತಳಿಯನ್ನು ಸಾಕುವ ವಿಧಾನ ತುಂಬಾ ಸರಳ. ಬಿಸಿಲಿಗೆ ಹಾಗೆ ಮೇಯ್ಲಿಕ್ಕೆ ಬಿಟ್ಟರೆ ಆಯ್ತು, ಅದರಷ್ಟಕ್ಕೆ ಅದು ಮೇಯ್ತಾ ಬರುತ್ತೆ. ಅಥವಾ ನಮ್ಗೆ ಮೇಯ್ಲಿಕ್ಕೆ ಬಿಡುವ ಅವಕಾಶ ಇಲ್ಲದಿದ್ರೆ ನಾವು ಒಂದ್ ಸ್ವಲ್ಪ ಅದನ್ನು ಬಿಸಿಲಿಗೆ ಕಟ್ಟಿ ತಂದ್ರೂ ಸಾಕಾಗತ್ತೆ. ಬಾಕಿ ಜರ್ಸಿ ಎಚ್ಚಪ್ಪು ಏನು ಇದೆ ತಳಿ, ಅದಕ್ಕಿಂತ ಕಾಲ್ಬಶಿ ಆಹಾರ ಮೇಯುವುದಕ್ಕೆ ಸಾಕಾಗತ್ತೆ. ಬೇರೆ ಏನಾದ್ರು ಕೊಡೋದು ಬೇಡ ಅದಕ್ಕೆ? ಬೇಕು ಅಂತಿಲ್ಲ, ಸ್ವಲ್ಪ ಹಿಂಡಿ ಯಾವುದಾದ್ರೂ. ಆದಷ್ಟು ಸಹಜವಾಗಿ ಸಾಕೋದ, ನಾವೇನು ಅಂಥದ್ದು ಕೊಡೋದಿಲ್ಲ. ಅದು ಕರು ಹಾಕ್ಲಿಕ್ಕೆ ಆಗುವಾಗ ಸ್ವಲ್ಪ ತೆಂಗಿನ ಹಿಂಡಿ ಅದನ್ನು ಕೊಡ್ತೀವಿ. ಹೌದು, ಬೇರೆ ಯಾವುದೇ ವಿಶೇಷ ಹಿಂಡಿ ಏನಿಲ್ಲ. ಈಗ ನೀವು ಈ ದೇಶಿ ಗೋತಳಿ ಯಾಕೆ ಸಾಕಿದ್ದು? HF ಅಥವಾ ಇದು ಈಗ ಹೆಚ್ಚು ಪ್ರಚಾರದಲ್ಲಿ ಉಂಟು. ಖಂಡಿತ ಇದೆ, ಆದರೆ ದೇಶಿ ಗೋವಿನ 1 ಗ್ರಾಮ್ ಸಗಣಿಯಲ್ಲಿ ಸುಮಾರು 200-300 ಕೋಟಿಗೆ ಅಷ್ಟು ಸೂಕ್ಷ್ಮ ಜೀವಾಣು ಇದೆ ಅಂತ. ಆ ಸಗಣಿಯಲ್ಲಿರುವ ಸೂಕ್ಷ್ಮ ಜೀವಾಣು ಎಲ್ಲ ನಮ್ಮ ಭೂಮಿಗೆ, ಒಂದು ಗಿಡ ದೊಡ್ಡದಾಗ್ಲಿಕ್ಕೆ ಏನೇನು ಸೂಕ್ಷ್ಮ ಜೀವಾಣು ಬೇಕು ಅದೆಲ್ಲವನ್ನು ಭಗವಂತ ಆ ದೇಶಿ ಗೋತಳಿಯ ಸಗಣಿಯಲ್ಲಿ, ಗೋಮೂತ್ರದಲ್ಲಿ ಇಟ್ಟಿದ್ದಾನೆ. ಸೊ ನಮ್ಮ ಭೂಮಿಗೆ ಯಾವುದು ಪೂರಕವಾಗಿದೆ ಅದನ್ನು ನಾವು ಸಾಕುವ ಒಲವನ್ನು ನಾನು ನನ್ನ ಯಜಮಾನರು ಸೇರಿ ಮಾಡ್ತಾ ಇದ್ದೀವಿ. ಈಗ ಇದು ಪ್ರಾರಂಭ ಶುರು ಮಾಡಿದ್ದೆ ಹೇಗೆ?

ನಮ್ಮ ಕಮಲನಭನದು. ಕಾಮಕ್ರೋಧವ ಪಿಡಿರೆಂಬೋ ಕಾಗದ ಬಂದಿದೆ, ನೇಮನಿಷ್ಠೆಯೊಳು ಇರಿಯೆಂಬೋ ಕಾಗದ ಬಂದಿದೆ, ತಾಮಸ ಜನರ ಕೂಡದಿರೆಂಬೋ ಕಾಗದ ಬಂದಿದೆ, ತಾಮಸ ಜನರ ಈಗ ಕೇಳಿ ಬಿಆರ್ ಛಾಯಾ ಹಾಡಿರುವ ಶ್ರೀಚಂದ್ರು ಅವರ ರಚನೆ.